ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಧಾರೆ, ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಬಾನುಲಿ ಸರಣಿ. ಇದರಲ್ಲಿ ಸಿರಿಧಾನ್ಯ ಧಾರೆ ಸರಣಿ ಕುರಿತು ಪ್ರಾಸ್ತಾವಿಕ ನುಡಿ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ಶಿವಕುಮಾರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕರಾದ ಸುಲೋಚನಾ ಅವರಿಂದ. ಆನಂತರ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷಾಚರಣೆ ಕುರಿತು ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮದ್ ಸೂದನ್. ಸಿರಿಧಾನ್ಯ ಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ಶಿವಕುಮಾರ್. ನಂತರ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಂಎನ್ ರಾಜಸುಲೋಚನಾ. ಇವರಿಬ್ಬರ ಪ್ರಾಸ್ತಾವಿಕ ನುಡಿಯ ನಂತರ ಅಂತಾರಾಷ್ಟೀಯ ಸಿರಿಧಾನ್ಯ ವರ್ಷಾಚರಣೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಂಎನ್ ರಾಜಸುಲೋಚನಾ ಅವರ ಸಂದರ್ಶನ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ, ಸಿರಿಧಾನ್ಯ ಧಾರೆ ಸರಣಿ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡುತ್ತಿದ್ದಾರೆ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ಶಿವಕುಮಾರ್. ಕೇಳುಗ ಮಿತ್ರರೇ, ಸಿರಿಧಾನ್ಯ ಧಾರೆ ಈ ಹೊಸ ಸರಣಿ ನಿಮ್ಮ ಹಾಸನ ಆಕಾಶವಾಣಿ FM 102.2 ಪ್ರತಿ ಮೊದಲ ಹಾಗೂ ಮೂರನೇ ಭಾನುವಾರ ಸಂಜೆ ಅಂದರೆ ಕಿಸಾನ್ವಾಣಿ ಪ್ರಸಾರವಾಗ್ತಕ್ಕಂಥ ಸಮಯದಲ್ಲಿ 6:51 ಪ್ರಸಾರ ಆಗುತ್ತೆ. ಇದು ಅಕ್ಟೋಬರ್ 15 ಜನವರಿ 1 ಪ್ರಸಾರ ಆಗುತ್ತೆ, ಮೊದಲ ಹಾಗೂ ಮೂರನೇ ಭಾನುವಾರ. ಈ ನವಣೆ, ಸಾಮೆ, ಸಜ್ಜೆ, ಹಾರಕ ಅಥವಾ ಆರ್ಕ, ಕೊರ್ಲೆ, ಬರಗು ಹಾಗೂ ರಾಗಿ, ಜೋಳ ಇವನ್ನ ನಾವು ಕಿರುಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಅಂತ ಕರಿತೀವಿ. ಏನು ಈ ಅಕ್ಕಿ ಮತ್ತು ಗೋಧಿ ಇದೆಯಲ್ಲ, ಇದು ಮೂಲ ಆಹಾರವಲ್ಲ ಮನುಷ್ಯನಿಗೆ. ಮುಂಚೆ ಇದ್ದಿದ್ದು, ನಾವು ಮೂಲವನ್ನು ಹುಡುಕ್ತಾ ಹೋದಾಗ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಈ ಶಿಲಾಯುಗ ಕಾಲದಲ್ಲಿ ಈ ಸಿರಿಧಾನ್ಯಗಳನ್ನು ಬೆಳೆದದ್ದು ನಾವು ಗುರುತಿಸ್ತೇವೆ. ನವಶಿಲಾಯುಗಕ್ಕೆ ಬಂದಾಗ ಆಫ್ರಿಕಾ, ಉತ್ತರ ಚೀನಾದಲ್ಲಿ ಬೆಳೆದದಕ್ಕೆ ದಾಖಲೆ ಇದೆ. ಭಾರತ, ಚೀನಾ, ಕೊರಿಯಾಗಳ ನವಶಿಲಾಯುಗದ ಜನತೆಗೆ ಈ ಸಿರಿ ಅಥವಾ ಕಿರು ಅಥವಾ ತೃಣಧಾನ್ಯಗಳೇ ಮುಖ್ಯ ಆಹಾರ ಬೆಳೆಗಳಾಗಿದ್ದಂಥವು. ಅಕ್ಕಿ, ಗೋಧಿ ಖಂಡಿತ ಇವರ ಮುಖ್ಯ ಆಹಾರ ಧಾನ್ಯ ಆಗಿರಲಿಲ್ಲ. ಕೆಂಪು, ಹಳದಿ, ಬೂದು, ಬಿಳಿ ಬಣ್ಣಗಳ ಸುಮಾರು 6,000 ಹೆಚ್ಚಿನ ಸಿರಿಧಾನ್ಯಗಳ ಪ್ರಭೇದ ಜಗತ್ತಿನಲ್ಲಿ ಇದೆ. ನಾವು ರೈತರು ಏನ್ ಮಾಡ್ತೀವಿ, ಅಪ್ಪ ಹಾಕಿದ ಆಲದ ಮರಕ್ಕೆ ನೇಣಾಕೊಳ್ಳೋದು ಸಾಮಾನ್ಯವಾಗಿ ನಮ್ಮಲ್ಲಿ ರೂಢಿ ಇರತಕ್ಕಂಥದ್ದು. ಯಾರೋ ಆಲೂಗೆಡ್ಡೆ ಬೆಳೆದು ಕೋಟ್ಯಾಂತರ ಅಥವಾ ಲಕ್ಷಾಂತರ ಲಾಭ ಮಾಡಿಕೊಂಡ್ರು ಅಂತಿದ್ದಂಗೆ ಇರಬರೋರೆಲ್ಲ ಅವ್ರ ಜಮೀನಿಗೆ ಬರೀ ಆಲೂಗೆಡ್ಡೆನೆ ಬಿತ್ಬಿಡೋದು. ಇಲ್ಲ ಜೋಳ, ಮುಸುಕಿನ ಜೋಳ ಬಿತ್ಬಿಟ್ಟು ಏನೋ ಲಾಭ ಆಯ್ತು ಅಂದ್ರೆ ಇನ್ನು ಇರಬರೋರೆಲ್ಲ ಅದನ್ನೇ ಬಿತ್ಬಿಡೋದು. ಹೀಗೆ ಮಾಡಿಕೊಂಡು ನಮ್ಮ ಆರ್ಥಿಕ ಸ್ಥಿತಿಯನ್ನು ಏರ್ಪೇರು ಮಾಡಿಕೊಡ್ತೀವಿ. ಈ ಸಿರಿಧಾನ್ಯ ಧಾರೆ ಕಾರ್ಯಕ್ರಮದಲ್ಲಿ ನಾವು ವ್ಯವಸಾಯ ಕ್ರಮಗಳು, ಬಿತ್ತನೆ ಹೇಗೆ ಮಾಡಬೇಕು, ಅದನ್ನ ಪಾಲಿಸೋದು ಹೇಗೆ, ನಂತರ ಕಟಾವಿನ ವಿಧಾನ ಹೇಗೆ, ಅದನ್ನ ನಾವು ಸಂಸ್ಕರಣೆ ಮಾಡೋದು ಹೇಗೆ, ಸಂಸ್ಕರಣೆ ಮಾಡಿದ ಆಹಾರ ಧಾನ್ಯವನ್ನ ನಾವು ಹೇಗೆ ಮಾರುಕಟ್ಟೆಯನ್ನು ಗುರುತಿಸಿಕೊಳ್ಳೋದು, ಆ ಮಾರುಕಟ್ಟೆಯಲ್ಲಿ ಇದರ ವಿನಿಮಯ ಮಾಡಿಕೊಳ್ಳೋದು ಹೇಗೆ, ಇವೆಲ್ಲದರ ಬಗ್ಗೆನೂ ಕೂಡ ತಜ್ಞರು ಮಾಹಿತಿಯನ್ನ ಕೊಡ್ತಾರೆ. ಈ ಮಾಹಿತಿಯನ್ನ ಸದುಪಯೋಗಪಡಿಸಿಕೊಂಡು ಏನು ನಷ್ಟಕ್ಕೆ ಗುರಿಯಾಗ್ತಿದ್ದೀರಾ, ನೀವು ಯಾವುದೋ ಒಂದು ಬೆಳೆಯನ್ನೋ ಅಥವಾ ಈ ಎರಡು ಬೆಳೆಯನ್ನೋ ನಂಬಿಕೊಂಡು ನಷ್ಟಕ್ಕೆ ಗುರಿಯಾಗ್ತಿದ್ದೀರಾ, ಇವರು ನಿಮ್ಮ ಆರ್ಥಿಕ ದಿಕ್ಕನ್ನು ಕೂಡ ಬದಲಿಸಿಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ಸರಣಿ ನೆರವಾಗುತ್ತೆ ಅಂತ ಆಶಿಸ್ತೇನೆ. ಈ ಎಲ್ಲ ಕೌತುಕಮಯ ಮಾಹಿತಿಗಳೊಂದಿಗೆ ಈ ಸಿರಿಧಾನ್ಯದ ಸಾರ, ಸಿರಿಧಾನ್ಯದಿಂದ ನಮಗೆ ಇರತಕ್ಕಂಥ ಆರೋಗ್ಯ ಲಾಭ ಇದೆಲ್ಲದರ ಬಗ್ಗೆ ತಜ್ಞರು ನಮ್ಮ ಜೊತೆ ಈ ಸಿರಿಧಾನ್ಯ ಧಾರೆ ಕಾರ್ಯಕ್ರಮದಲ್ಲಿ ಪ್ರತಿ ಮೊದಲ ಹಾಗೂ ಮೂರನೇ ಭಾನುವಾರ ಭಾಗವಹಿಸಿ ಮಾಹಿತಿಗಳನ್ನು ಹಂಚಿಕೊಡ್ತಾರೆ. ಈ ಮಾಹಿತಿಗಳನ್ನು ಪಡ್ಕೊಂಡು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತಾ ಹೋಗೋಣ. ಆ ದಿಶೆಯಲ್ಲಿ ಈ ಕಾರ್ಯಕ್ರಮ ನಾವು ರೂಪಿಸಿದ್ದು ನಿಮಗೆ ಅನುಕೂಲ ಕಲ್ಪಿಸಿಕೊಡುತ್ತೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೆ ಸಿರಿಧಾನ್ಯ ಧಾರೆ ಸರಣಿಯ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದವರು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ಶಿವಕುಮಾರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಜ ಸುಲೋಚನ ಅಂತ ಹೇಳಿ ನಾನು ಹಾಸನ ಜಿಲ್ಲೆಯಲ್ಲಿ ಜಂಟಿ ಕೃಷಿ ನಿರ್ದೇಶಕರಾಗಿ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇಂದು ಸಿರಿಧಾನ್ಯಗಳ ಒಂದು ಮಹತ್ವಗಳ ಬಗ್ಗೆ ಒಂದು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಒಂದು ಕೇಂದ್ರ ಸರ್ಕಾರದ ಆತ್ಮ ಯೋಜನೆ ಅಡಿ ಆಕಾಶವಾಣಿ ಹಾಸನರವರ ಸಹಯೋಗದೊಂದಿಗೆ ಸಿರಿಧಾನ್ಯ ಧಾರೆ ಎಂಬ ಶೀರ್ಷಿಕೆ ಅಡಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ, ಮೌಲ್ಯವರ್ಧನೆ ಕುರಿತು ಬಾನುಲಿ ಸರಣಿ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪ್ರತಿ ತಿಂಗಳ ಮೊದಲನೇ ಮತ್ತು ಮೂರನೇ ಭಾನುವಾರ ಸಂಜೆ 6:50 ಪ್ರಸಾರವಾಗಲಿದೆ. ರೈತ ಬಾಂಧವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು. ಜೊತೆಗೆ ಸಿರಿಧಾನ್ಯಗಳನ್ನ ಎಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೋ ಮತ್ತು ಎಲ್ಲಿ ಮಾರ್ಕೆಟಿಂಗ್ ಮಾಡಬಹುದು, ಅದರ ಉತ್ಪನ್ನಗಳೇನು, ಅದರ ಬಗ್ಗೆ ಇದರಲ್ಲಿ ವಿವರವಾಗಿ ನಾವು ಬಾನುಲಿ ಸರಣಿ ಕಾರ್ಯಕ್ರಮಗಳಲ್ಲಿ ಈ ಎರಡು ದಿನ ಯಾವತ್ತು ಅಂದರೆ ಭಾನುವಾರ ಮತ್ತು ಮೂರನೇ ಭಾನುವಾರ 6:50 ನಾವು ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಕೃಷಿ ಇಲಾಖೆ ಮೂಲಕ ಆತ್ಮ ಯೋಜನೆಯಡಿ ಪ್ರಯೋಜನಕರಾಗಿರ್ತೇವೆ. ಈ ಯೋಜನೆಯಡಿ ಹಲವಾರು ವಿಷಯಗಳ ಬಗ್ಗೆ ಅಂದರೆ ಸಿರಿಧಾನ್ಯ ಧಾರೆ ಎಂಬ ಶೀರ್ಷಿಕೆಯಡಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗೆ ಆಗಿ ಇಲಾಖೆಯಲ್ಲಿರುವಂಥ ಯೋಜನೆಗಳು, ಸಿರಿಧಾನ್ಯಗಳ ಪರಿಚಯ ಹಾಗೂ ಉಪಯೋಗಗಳು, ಸಿರಿಧಾನ್ಯಗಳ ಸುಧಾರಿತ ಬೇಸಾಯ ಕ್ರಮಗಳು, ಸಿರಿಧಾನ್ಯಗಳ ಸುಧಾರಿತ ತಳಿಗಳು ಹಾಗೂ ಅವುಗಳ ವಿಶಿಷ್ಟತೆ, ಸಿರಿಧಾನ್ಯಗಳಲ್ಲಿರುವ ಔಷಧೀಯ ಗುಣಗಳು, ಸಿರಿಧಾನ್ಯಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಸಿರಿಧಾನ್ಯಗಳ ಮಾರಾಟಕ್ಕೆ ಇರುವಂತಹ ಅವಕಾಶಗಳು, ಜೊತೆಗೆ ಸಿರಿಧಾನ್ಯಗಳು ಮತ್ತು ಆರೋಗ್ಯ. ಯಾಕೆಂದರೆ ಇವತ್ತಿನ ದಿನ ನಮಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅಷ್ಟೇ ಅತಿ ಮುಖ್ಯ ಆಗಿದೆ. ಆದ್ದರಿಂದ ಈ ಒಂದು ಟಾಪಿಕ್ನ ನಾವು ಇಟ್ಕೊಂಡಿದ್ದೀವಿ. ಹಾಗೂ ಸಿರಿಧಾನ್ಯಗಳನ್ನು ಸಾಗುವಣಿ ಹಾಗೂ ಸಂಸ್ಕರಣೆಯಲ್ಲಿ ಯಾಂತ್ರೀಕರಣ, ಸಾವಯವ ಪದ್ಧತಿಯಲ್ಲಿ ಸಿರಿಧಾನ್ಯ ಬೇಸಾಯ ಕ್ರಮಗಳು, ಆರೋಗ್ಯ ವೃದ್ಧಿಗಾಗಿ ಸಿರಿಧಾನ್ಯಗಳ ಸದ್ಬಳಕೆಯ ಕಾರ್ಯಕ್ರಮಗಳು. ಅದ್ರ ಜೊತೆಗೆ ಸಿರಿಧಾನ್ಯಗಳಂದ್ರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು, ರಾಗಿ, ನವಣೆ, ಸಾಮೆ ಹಾಗೂ ಊದಲಿನ ಮೌಲ್ಯವರ್ಧನೆ, ಅದನ್ನು ಹೇಗೆ ನಾವು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ನ ನಾವು ಮಾಡಬಹುದು. ಅದೇ ರೀತಿ ಸಜ್ಜೆ, ಬರಗು, ಕೊರಲೆ, ಇದು ಸಿರಿಧಾನ್ಯಗಳ ಮೌಲ್ಯವರ್ಧನೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮಾರಾಟಕ್ಕೆ ಲಭ್ಯವಾಗುವಂಥ ವ್ಯವಸ್ಥೆಗಳು, ಸಿರಿಧಾನ್ಯ ಸಾಗುವಳಿ ಹಾಗೂ ಮಾರಾಟದಲ್ಲಿನ ಅನುಭವಗಳು, ಯಾರು ಮಾಡ್ತಾ ಇದ್ದಾರೋ ಅವ್ರ ಮೂಲಕ, ತಮಗೆ ರೈತರು ಅಥವಾ ಈ ಒಂದು ಮಾರಾಟವನ್ನ ಮಾಡ್ತಿರೋ ಅವ್ರ ಮೂಲಕ ಸಂದರ್ಶನ, ಸಿರಿಧಾನ್ಯಗಳ ಮಾರಾಟದಲ್ಲಿನ ಅನುಭವಗಳು, ಈ ರೀತಿ ಒಂದು ಹಲವಾರು ಟಾಪಿಕ್ಗಳ ಅಂದ್ರೆ ಇದ್ರ ಜೊತೆನಲ್ಲಿ ಶೀರ್ಷಿಕೆಯಡಿ ನಾವು ಸಿರಿಧಾನ್ಯಗಳ ಬಗ್ಗೆ ಮಹತ್ವ, ಅದು ಬೆಳೆ ಬೇಸಾಯ ಕ್ರಮ, ಅವುಗಳದು ಮೌಲ್ಯವರ್ಧನೆ ಹೇಗೆ ಮಾಡಬೇಕು, ಅದನ್ನ ಎಲ್ಲಿ ಮಾರಾಟ ಮಾಡಬೇಕು, ಈ ಒಂದು ಕಾರ್ಯಕ್ರಮಗಳನ್ನ ನಾವು ವಿವರವಾಗಿ ಈ ಬಾನುಲಿ ಸರಳಿ ಮೂಲಕ ರೈತರಿಗೆ ತಿಳಿಸ್ಲಿಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪ್ರತಿ 9 ವಾರ ಆದ ತಕ್ಷಣನೆ ಒಂದು ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ನೀವು ಏನು 9 ದಿನಗಳ ಪ್ರಸಾರದಲ್ಲಿ ನೀವು ಏನು ಕೇಳಿರ್ತೀರ, ಅದರಲ್ಲಿ ಪ್ರಶ್ನೆ ಮತ್ತೆ ಉತ್ತರ, ಇನ್ನು ಏನು ನಿಮ್ಮಿಂದ ಹೆಚ್ಚಿನ ಮಾಹಿತಿಗಳು ತಮಗೆ ಅವಶ್ಯಕತೆ ಇದೆ, ಈ ತರದ್ದು ನೇರ ಫೋನ್ ಇನ್ ಕಾರ್ಯಕ್ರಮ ಕೂಡ ಇರುತ್ತೆ. ಆ ರೀತಿ ಬಾನುಲಿ ಸರಳಿನಲ್ಲಿ ಒಟ್ಟಾರೆ 20 ಸಂಚಿಕೆ ಇದೆ. ಅದರಲ್ಲಿ 2 ನೇರಿನ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನ ಎಲ್ಲ ರೈತ ಬಾಂಧವರು ಕೂಡ ಪಡ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ಸವಿನಯ ಒಂದು ಪ್ರಾರ್ಥನೆ. ಸಿರಿಧಾನ್ಯ ಧಾರೆ ಶೀರ್ಷಿಕೆಯಡಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ ಕೃಷಿ ಇಲಾಖೆ ಮೂಲಕ ನಾವು ಪ್ರಾಯೋಜಕರಾಗಿರ್ತೀವಿ. ಆಕಾಶವಾಣಿ ಹಾಸನ ಮೂಲಕ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಸದರಿ ಕಾರ್ಯಕ್ರಮವನ್ನ ಪ್ರತಿ ತಿಂಗಳ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, ಪ್ರತಿ ತಿಂಗಳ 1ನೇ ಹಾಗೂ 3ನೇ ಭಾನುವಾರ ಸಂಜೆ 6:50 ಪ್ರಸಾರವಾಗಲಿದೆ. ಈಗ ಕೇಳೋಣ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಎಂಎನ್ ರಾಜಸುಲೋಚನಾ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಸಿರಿಧಾನ್ಯ ಧಾರೆ ಸರಣಿಯ 1ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆಯನ್ನ ಕುರಿತು ಇವತ್ತು ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ರಾಜಸುಲೋಚನಾ ಅವರೊಂದಿಗೆ ಸಂದರ್ಶನವನ್ನ ನಾವು ಪ್ರಸಾರವನ್ನ ಮಾಡ್ತಾ ಇದ್ದೇವೆ. ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಇದನ್ನ ಮಾಡಲಾಗ್ತಾ ಇದೆ, ಸಿರಿಧಾನ್ಯಗಳ ಮಹತ್ವ ಏನು, ಸಿರಿಧಾನ್ಯಗಳ ಬಗ್ಗೆ ನಾವು ಇನ್ನೂ ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕಿದೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಎಲ್ಲಕ್ಕಿಂತಲೂ ಮೊದಲನೆಯದಾಗಿ ಹಾಸನ ಆಕಾಶವಾಣಿ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷದ ಸಂದರ್ಭದಲ್ಲಿ ಒಂದು ಸರಣಿ ಕಾರ್ಯಕ್ರಮವನ್ನು ಸಿರಿಧಾನ್ಯಗಳ ಜಾಗೃತಿಗೆ ಸಂಬಂಧಪಟ್ಟ ಹಾಗೆ ಪ್ರಸಾರವನ್ನ ಮಾಡಬೇಕು, ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ಕೃಷಿ ಇಲಾಖೆಯನ್ನ ನಾವು ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ಒಪ್ಪಿ ಈ ಒಂದು 20 ಸಂಚಿಕೆಯ ಕಾರ್ಯಕ್ರಮಕ್ಕೆ ಅನುಮೋದನೆಯನ್ನ ಕೊಟ್ಟು ಪ್ರಾಯೋಜಕತ್ವವನ್ನು ಕೂಡ ಕೊಟ್ಟಿರೋದಕ್ಕಾಗಿ ನಮ್ಮ ಹಾಸನ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ರಾಜಸುಲೋಚನಾ ಅವರಿಗೆ ಅಭಿನಂದನೆಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮೇಡಮ್ ನಮಸ್ತೆ. ಸರ್, ಈ ಸಿರಿಧಾನ್ಯ ವರ್ಷ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವರ್ಷ ನಾವು 2023ನೇ ವರ್ಷವನ್ನ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ ಅಂತ ಅಂದ್ರೆ ಏನು ಮೇಡಮ್? ಸಿರಿಧಾನ್ಯಗಳು ಇದು ಹೊಸದೇನಲ್ಲ, ಇದು ನಮ್ಮಲ್ಲಿ ಹಿಂದಿನ ಕಾಲದಿಂದ ಬೆಳೀತಾ ಇದ್ದಂತ ಬೆಳೆಗಳೇ. ಅದನ್ನ ಇತ್ತೀಚಿನ ಆಹಾರ ಇದ್ರೊಳಗಡೆ ಸ್ವಲ್ಪ ಕಣ್ಮರೆ ಆಗ್ತಾ ಇದೆ. ಇದನ್ನ ಏನ್ ಹೇಳ್ತೀವಿ ಅಂದ್ರೆ ಕಿರುಧಾನ್ಯಗಳಂತ ಕೂಡ ಹೇಳ್ತಾ ಇದ್ರು, ತೃಣಧಾನ್ಯಗಳಂತ ಕೂಡ ಕರೀತಾ ಇದ್ರು. ಈಗ ಸಿರುಧಾನ್ಯಗಳು ಯಾವ್ಯಾವ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಾಗಿ, ಸಜ್ಜೆ, ಊದಲು, ನವಣೆ, ಹಾರ್ಕ, ಸಾಮೆ ಇತ್ಯಾದಿ ಇವೆಲ್ಲ ಗಾತ್ರದಲ್ಲಿ ಚಿಕ್ಕದಾಗಿದ್ದರಿಂದ ಕಿರುಧಾನ್ಯ ಅಂತ ಇದ್ರು, ತೃಣಧಾನ್ಯ ಅಂತಿದ್ರು. ಆದ್ರೆ ಇತ್ತೀಚೆಗೆ ಅವುಗಳನ್ನ ಸಿರಿಧಾನ್ಯ ಅಂತ ಕರಿತಾ ಇದ್ದೀವಿ. ಏಕೆ ಅಂತಂದ್ರೆ ಈ ಒಂದು ಆಹಾರ, ಈ ಗುಂಪಿಗೆ ಸೇರಿದ ಈ ಬೆಳೆಗಳಲ್ಲಿ ನಮ್ಮ ದೇಹಕ್ಕೆ ಅವಶ್ಯವಿರುವಂತ ಸಾಕಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳು ಇದೆ, ಮತ್ತೆ ಅತ್ಯಮೂಲ್ಯ ಗುಣಗಳನ್ನ ಕೂಡ ಇದು ಹೊಂದಿದೆ. ಮತ್ತೆ ಜೊತೆಗೆ ಏನಾಗುತ್ತೆ, ಈಗ ಇತ್ತೀಚೆಗೆ 2 ವರ್ಷದಿಂದ ಉತ್ತಮ ಮಳೆ ಆಗ್ತಾ ಇದೆ. ಇದು ಮಳೆ ಆಗದೆ ಇದ್ದಾಗ ಸಿರಿಧಾನ್ಯದ ಬೆಳೆಗಳು ಮಳೆಯಾಶ್ರಿತ ಪ್ರದೇಶದಲ್ಲಿ ಎಲ್ಲಿ ಫಲವತ್ತತೆ ಕಡಿಮೆ ಇರುತ್ತೆ, ಏನೂ ಬೆಳಿಲಿಕ್ಕೆ ಆಗಲ್ಲ ಅನ್ನೋ ಒಂದು ಜಮೀನಿನಲ್ಲಿ ಈ ಬೆಳೆಗಳನ್ನ ಬೆಳಿಬಹುದು. ಜೊತೆಗೆ ಬರಗಾಲಕ್ಕೆ ತುತ್ತಾಗುವಂತ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳು ರೈತರನ್ನ ಕೈ ಹಿಡಿತವೆ. ತುಂಬಾ ಕಡಿಮೆ ನೀರಿನಿಂದ ಇದನ್ನ ಬೆಳಿಲಿಕ್ಕೆ ಅವಕಾಶ ಇದೆ. ಒಂದು ಮತ್ತೆ ಈ ಸಿರಿಧಾನ್ಯಗಳಲ್ಲಿ ನಾನು ಹೇಳ್ದೆ ಈಗಾಗಲೇ ಪೋಷಕಾಂಶಗಳ ಅಂಶ ಜಾಸ್ತಿ ಇದೆ. ನಾರಿನಾಂಶ, ಲವಣಾಂಶ ಎಲ್ಲ ಇರೋದ್ರಿಂದ ಅದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ನಮ್ಮಲ್ಲಿ ಆರೋಗ್ಯ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಇವತ್ತು ಮಧುಮೇಹ ಬಂದಿರುವಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಮಧುಮೇಹ ಇದನ್ನ ಕೇಳ್ತಾ ಇದ್ದೀವಿ. ಇದು ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಮಧುಮೇಹ, ರಕ್ತದೊತ್ತಡ, ಹೃದಯಾಘಾತ ಮತ್ತು ಬಜ್ಜು ಮೈಯುಳ್ಳ ಅಂತ ಅವ್ರಿಗೆ ಇದು ತುಂಬ ಉತ್ತಮ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಿರಿಧಾನ್ಯಗಳು ಎಲ್ಲಿ ಇದು ಕಣ್ಮರೆ ಆಗ್ಬಿಡತ್ತೆ, ಇದನ್ನ ಮತ್ತೆ ನಾವು ಮುಖ್ಯ ಒಂದು ಇದಕ್ಕೆ ತಗೊಳ್ಬೇಕು, ಇದಕ್ಕೆ ಆಹಾರ ನಾವೇನು ಬಳಸ್ತೀವಿ ಅದಕ್ಕೆ ತಗೊಳ್ಬೇಕು. ಮತ್ತೆ ಸಿರಿಧಾನ್ಯಗಳಿಗೆ ಬೆಳೆಯುವಂಥದ್ದು, ಜೊತೆಗೆ ಸಿರಿಧಾನ್ಯ ಮತ್ತೆ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕವನ್ನ ಕಲಿಸುವಂಥದ್ದು, ಗ್ರಾಹಕರಲ್ಲಿ ಇದನ್ನ ಬಳಸಲಿಕ್ಕೆ ಅರಿವನ್ನ ಮೂಡಿಸುವಂಥದ್ದು, ಜೊತೆಗೆ ಬೆಳೆಯುವಂಥದ್ದು, ಇವೆಲ್ಲವನ್ನು ಕೂಡ ಪ್ರೋತ್ಸಾಹ ಮಾಡಬೇಕು ಅನ್ನೋದನ್ನ ಇದ್ರದ್ದು ಪೋಷಕಾಂಶಗಳ ಅಂಶ, ಇದ್ರದ್ದು ಉಪಯೋಗವನ್ನ ಮನಗೊಂಡು ವಿಶ್ವಸಂಸ್ಥೆಯವರು 2023 ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾವೆ. ಇದು ವರ್ಷಪೂರ್ತಿ ನಡೆಯುತ್ತೆ, ಇದು ಆ ಹೆಸರಲ್ಲೇ ಇದೆ. 2023 ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಇದೆ, ಹಾಗಾಗಿ ಇದು ವರ್ಷ ಪೂರ್ತಿ ಇರುತ್ತೆ. ಈಗ ಸದ್ಯಕ್ಕೆ ಈಗ ನಮ್ಗೆ ಈಗ ಆರ್ಥಿಕ ವರ್ಷ ಅಂತ್ಯ ಆಗುಳ್ತಾ ಇದೆ, ಏಪ್ರಿಲ್ ಟು ಮಾರ್ಚ್ ಇರೋದ್ರಿಂದ ಸರ್ಕಾರದ ವತಿಯಿಂದ ಈಗ ಆಲ್ರೆಡಿ ನಮ್ಮಲ್ಲಿ NFSM ಯೋಜನೆಯಲ್ಲಿ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಒಂದು ಯೋಜನೆ ಇದೆ. ಅದರಲ್ಲಿ ಕೂಡ ಇದಕ್ಕೆ ನಾವು ಪ್ರೋತ್ಸಾಹ ಕೊಡುವಂಥದ್ದು, ತರಬೇತಿಗಳನ್ನ ಕೊಡುವಂಥದ್ದು, ಪ್ರಾತ್ಯಕ್ಷತೆಗಳನ್ನ ಕೈಗೊಳ್ಳುವಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಪ್ರಸಕ್ತ ವರ್ಷದಲ್ಲಿ ಅರಸೀಕೆರೆನಲ್ಲಿ ಕೂಡ ಪ್ರಾತ್ಯಕ್ಷತೆಯನ್ನು ನಮ್ಮ ಜಿಲ್ಲೆನಲ್ಲಿ ತಗೊಂಡಿದ್ದೀವಿ. ಅದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಕಾರ್ಯಕ್ರಮ ಇದೆ. ಎಲ್ಲೆಲ್ಲಿ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಅವಕಾಶ ಇದೆ ಆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಇದೆ. ಇದ್ರ ಜೊತೆಗೆ ನಾವೀಗಾಗಲೇ ಹೇಳ್ದಂಗೆ ಬ್ಯಾಂಗ್ಳೂರಿನಲ್ಲಿ January 20-22 ಮೂರು ದಿನಗಳ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮತ್ತು ಸಾವಯವ ಮೇಳವನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಸಿರಿಧಾನ್ಯಗಳನ್ನ ಬೆಳೆಯುವಂಥವ್ರು ಬಳಸೋದಕ್ಕೆ ಮತ್ತೆ ಮಾರುಕಟ್ಟೆ ಕಲ್ಪಿಸ್ಲಿಕ್ಕೆ ಅವಕಾಶವನ್ನ ಕೂಡ ಇದರಲ್ಲಿ ಈಗ ಆಲ್ರೆಡಿ ಕಲ್ಪಿಸ್ಲಿಕ್ಕೆ ಕಾರ್ಯಕ್ರಮವನ್ನ ನಡೆಸಲಿಕ್ಕೆ ಸಿದ್ಧ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆನಲ್ಲೂ ಕೂಡ December 16 ಜಾಥಾ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿದ್ದೆ. ತಾವ್ ಹೇಳಿದ್ರಿ ಈಗ January 20-22 ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳವನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗ್ತದೆ ಅಂತ ಹೇಳಿ, ನಮ್ಮ ಕೃಷಿಕರು ಮತ್ತೆ ನಮ್ಮ ಕೇಳುಗರು ಈ ಒಂದು ಮೇಳದ ಸದ್ಬಳಕೆಯನ್ನ ಹೇಗೆ ಮಾಡ್ಕೋಬಹುದು? ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ನಾವು ಹೇಳಿದ್ದನ್ನ ಕೇಳಬಹುದು, ಅಲ್ಲೇ ಬಂದು ಆ ಕಾರ್ಯಕ್ರಮವನ್ನ ಕಣ್ಣಾರೆ ನೋಡೋದ್ರ ಮೂಲಕ ಅಲ್ಲಿ ಇದ್ರ ಬಗ್ಗೆ ಹೆಚ್ಚು ತಿಳಿದವರಿಂದ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಸಿರಿಧಾನ್ಯಗಳ ಬಗ್ಗೆ. ಅಂದ್ರೆ ನಾವೇನು ಕಾರ್ಯಾಗಾರಗಳು ಕೂಡ ಸತತ ಅಲ್ಲಿ ಕಂಟಿನ್ಯೂಸ್ ಮೇಳ ಜೊತೆಗೆ ಅದು ಕೂಡ ನಡೀತಾ ಇರುತ್ತೆ. ಅಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಮಾಡಬಹುದು ಅದನ್ನ ಅಲ್ಲಿ ಡಿಸ್ಪ್ಲೇ ಇರುತ್ತೆ, ಮಾರಾಟಕ್ಕೆ ಅವಕಾಶ ಇರುತ್ತೆ, ಇವನ್ನೆಲ್ಲವನ್ನು ಕೂಡ ಕಣ್ಣಾರೆ ನೋಡಬಹುದು. ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸಿ ಇದ್ರ ಪ್ರಯೋಜನವನ್ನ ಪಡ್ಕೊಳ್ಬಹುದು. ಎಷ್ಟೋ ಜನ ಇವತ್ತಿಗೂ ಕೂಡ ಸಿರಿಧಾನ್ಯಗಳನ್ನ ನೋಡಿಲ್ಲ, ಎಲ್ಲಾ ಸಿರಿಧಾನ್ಯಗಳನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ರಾಗಿಯನ್ನ ನಾವು ಬಳಕೆ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಅದು ನಮಗೆ ಚಿರಪರಿಚಿತ. ಇನ್ನೂ ಅನೇಕ ಸಿರಿಧಾನ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅದೆಲ್ಲದನ್ನು ಕೂಡ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಆಮೇಲೆ ತಾವು ಬೆಳೆದಂತದ್ದನ್ನ ಮಾರಾಟ ಮಾಡ್ಲಿಕ್ಕೂ ಕೂಡ ಅವಕಾಶ ಇದೆ. ಜೊತೆಗೆ ಅಲ್ಲಿ ಇಲ್ಲಿ ಬೆಳೆಯೋ ಅಂತ ಅವರು ಆ ಮೌಲ್ಯವರ್ಧನೆಗೋಸ್ಕರ ಉತ್ಪನ್ನಗಳನ್ನ ಮಾಡ್ತಾ ಇರುವಂತವ್ರಿಗೆ ಅಲ್ಲಿ ಒಂದು ಸಂಪರ್ಕ ಕೂಡ ಸಿಗುತ್ತೆ. ಯಾಕೆಂದ್ರೆ ನಾವು ಹೇಳ್ತಿದ್ವಿ ಎಲ್ಲಿ ಮಾರಬೇಕು, ನಾವು ಈ ಉತ್ಪನ್ನಗಳನ್ನ ಎಲ್ಲಿ ಕೊಡ್ಬೇಕನ್ನ ಯೋಚನೆ. ಯಾಕೆಂದ್ರೆ ಸುಮಾರು ಕಡೆ ಸಭೆಗಳಲ್ಲಿ ಈ ಪ್ರಶ್ನೆ ಬರುತ್ತೆ ನನಗೆ, ನಾವು ಬೆಳೆದಿದ್ದೀವಿ ಎಲ್ಲಿ ಕೊಡ್ಬೇಕು, ಅಥವಾ ನಾವ್ ಇಂಥ ಉತ್ಪನ್ನ ಮಾಡ್ತಾ ಇದೀವಿ ಎಲ್ಲಿ ಮಾರ್ಬೇಕು. ಈಗ ನಾವು ನೋಡ್ತಾ ಇದೀವಿ ನಾವು ಬೆಳೆದ ನಮ್ಮ ಜಿಲ್ಲೆ ಒಳಗಡೆ ಅಂದ್ಕೊಂಡ್ರೆ ಮಾರಾಟ ಮಾಡ್ಲಿಕ್ಕೆ ನಮ್ಮ ರೈತರಿಗೆ ಅದ್ರದ್ದು ಇದನ್ನ ಮಾರುಕಟ್ಟೆ ಸಂಪರ್ಕ ಕಲ್ಪಿಸ್ಲಿಕ್ಕೆ ಆಗಲ್ಲ. ಅದು ಇನ್ನೂ ನಾವು ಬೇರೆ ಬೇರೆ ಕಡೆ ಈ ಒಂದು ಸಂಪರ್ಕವನ್ನ ಬೆಳೆಸ್ಕೊಂಡ್ರೆ ನಾವು ಇದನ್ನ ಹೆಚ್ಚು ಜನರಿಗೆ ಈ ಒಂದು ಮೌಲ್ಯವರ್ಧಿತ ಪ್ರಾಡಕ್ಟ್ ಮಾಡುವಂತವ್ರು ಬೆಳೆಯೋರಿಗೆ ಅನುಕೂಲ ಆಗುತ್ತೆ. ಈ ಸಿರಿಧಾನ್ಯಗಳ ಬಗ್ಗೆ ಯಾಕೆ ಈ ಸಂದರ್ಭದಲ್ಲಿ ಇಷ್ಟೊಂದು ಒತ್ತನ್ನ ನೀಡಲಾಗ್ತಾ ಇದೆ, ಅದರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ? ನಾನು ಈಗಾಗಲೇ ಹೇಳಿದೆ ಸಿರಿಧಾನ್ಯ ಹೆಚ್ಚು ಪೋಷಕಾಂಶ ಭರಿತವಾದಂಥದ್ದು. ನಾವು ಅಕ್ಕಿ, ಗೋಧಿ, ಜೋಳ ಏನು ಬಳಸ್ತೀವಿ ಅದಕ್ಕೆ ಹೋಲಿಸಿದಾಗ 6-12% ಹೆಚ್ಚಿನ ಪ್ರಮಾಣದಲ್ಲಿ ಸಸಾರ್ಜನಕವನ್ನ ಹೊಂದಿದೆ. ನಾವು ಅದರದ್ದು ಇದೇ ಇದೆ ಯಾವ್ಯಾವ ಬೆಳೆನಲ್ಲಿ ಎಷ್ಟೆಷ್ಟು ನ್ಯೂಟ್ರಿಯೆಂಟ್ಸ್ ಇದೆ ಅಂತ ಮೋಸ್ಟ್ ಪ್ರಾಬಬಲಿ ತಮ್ಮ ಸರಣಿ ಕಾರ್ಯಕ್ರಮಗಳಲ್ಲಿ ಇದನ್ನೆಲ್ಲದನ್ನು ಜನರಿಗೆ ನಾವು ತಿಳಿಸಿಕೊಡೋಣ. ಈ ಹೆಚ್ಚು ಇರೋದ್ರಿಂದ ಆರೋಗ್ಯಕ್ಕೆ ಅನುಕೂಲ ಆಗೋದ್ರಿಂದ ಹೆಚ್ಚು ಜನರು ಬಳಸುವಂಗಾಗಬೇಕು. ಬೆಳೆಯೋರ್ ಜೊತೆಗೆ ಬೆಳೆದಿದ್ದನ್ನ ಬಳಸುವಂಥವ್ರು, ಬೆಳೆದಿರೋ ಅಂಥದ್ದನ್ನ ಮೌಲ್ಯವರ್ಧಿತ ಪ್ರಾಡಕ್ಟ್ಸನ್ನ ಮಾಡೋ ಅಂಥವ್ರು ನಮಗೆ ಬೇಕಾಗಿದೆ. ಈ ಥರದ್ದು ಬೆಳೆಯುವಂಥ ರೈತರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಮಾಡುವಂಥವ್ರಿಗೆ ಮಾರ್ಕೆಟಿಂಗ್ ಅನುಕೂಲ ಕಲ್ಪಿಸ್ಲಿಕ್ಕೋಸ್ಕರನೇ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿರೋದು. ಮೋಸ್ಟ್ಲಿ ಈಗ ಜನವರಿನಲ್ಲಿ ಪ್ರಾರಂಭಿಕ ಕಾರ್ಯಕ್ರಮ ಇದೆ, ಇದು ಮುಂದೇನು ಕೂಡ ಕಂಟಿನ್ಯೂ ಮುಂದುವರಿಯುತ್ತೆ. ತಾವಾಗಲೇ ಹೇಳಿದ್ರಿ ಇಲಾಖೆಯಿಂದಲೂ ಕೂಡ ಇವುಗಳ ಸಾಗುವಳಿಗೆ ಮತ್ತೆ ಮೌಲ್ಯವರ್ಧನೆಗೆ ಅವುಗಳ ಸಂಸ್ಕರಣೆಗೆ ಹೆಚ್ಚು ಒತ್ತನ್ನು ನೀಡಲಾಗ್ತದೆ ಅಂತ ಹೇಳಿ ಅದಕ್ಕಾಗಿ ಕೆಲವು ಕಾರ್ಯಕ್ರಮಗಳು ಕೂಡ ಇದ್ದಾವೆ ಅಂತ ಹೇಳಿದ್ರಿ. ಕೃಷಿ ಇಲಾಖೆಯಿಂದ ಈ ಸಿರಿಧಾನ್ಯಗಳ ಸಾಗುವಳಿಗೆ ಸಂಬಂಧಪಟ್ಟ ಹಾಗೆ, ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಕೃಷಿಕರಿಗೆ ನೆರವಾಗಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳಿದ್ದಾವೆ? ಸರ್, ಈಗ ಇದರಲ್ಲಿ ನಮ್ಮಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಅಂತ ಇದೆ. ಅಲ್ಲಿ ಸಿರಿಧಾನ್ಯಗಳ ಬೆಳೆ ಬೆಳಿಲಿಕ್ಕೆ ಅದಕ್ಕೆ ಪೂರಕವಾಗಿದೆ ಒಂದು ಯೋಜನೆ. ಇನ್ನೊಂದು PFME ಅಂತ ಇದೆ. ಅದರಲ್ಲಿ ಯಾರು ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ ಅನ್ನ ಮಾಡಲಿಕ್ಕೆ ಅವರಿಗೆ ಆರ್ಥಿಕ ಸೌಲಭ್ಯದ ಕೊರತೆ ಇರಬಹುದು, ಆ ತರದಕ್ಕೆ ಏನಿದೆ ಈ ಒಂದು ಯೋಜನೆಯಡಿ ರೈತರಿಗೆ ಬ್ಯಾಂಕ್ ಮೂಲಕ ಸಾಲವನ್ನ ಕೊಡಿಸುವಂತದ್ದು. ಅದರಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ವತಿಯಿಂದ, ಕೇಂದ್ರ ಸರ್ಕಾರದಿಂದ 35%, ರಾಜ್ಯ ಸರ್ಕಾರದಿಂದ 15%, ಒಟ್ಟಾರೆ 50% ಅವರಿಗೆ ರಿಯಾಯಿತಿ ಕೂಡ ಕೊಡ್ತೀವಿ. ಅಂದ್ರೆ ಇದು ಬ್ಯಾಕ್ ಎಂಡೆಡ್ ಸಬ್ಸಿಡಿ ಅಂತ ನಾವು ಹೇಳ್ತೀವಿ. ರೈತರು ಮಾಡ್ಕೋಬೇಕು, ಸಾಲ ತಗೊಂಡು ಆದ್ಮೇಲೆ ಇದನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಬಟ್ ಇದನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ಪ್ರಶ್ನೆ. ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ, DPR ಮಾಡ್ಕೊಡ್ಬೇಕು ಬ್ಯಾಂಕ್ಗೆ. ಅದಕ್ಕೋಸ್ಕರನೇ ಕೂಡ ಸರ್ಕಾರದಿಂದನೇ DRP ಅಂತ ಹೇಳ್ತೀವಿ ನಾವು, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ. 3 ನಮ್ಮಲ್ಲಿಗ ಆಲ್ರೆಡಿ ಇದ್ದಾರೆ, ಅವ್ರ ಸಂಪರ್ಕವನ್ನು ಕೂಡ ಕೊಡ್ತೀವಿ. DPR ಮಾಡಿಸಿ ಬ್ಯಾಂಕ್ಗೆ ಕೊಟ್ಟು ಅದು ನಮ್ಮ ಪೋರ್ಟಲ್ ಅಲ್ಲಿ ಬರುತ್ತೆ, ನಾವು ಅಪ್ರೂವ್ ಮಾಡ್ತೀವಿ. DC ಅವ್ರ ಅಧ್ಯಕ್ಷತೆಯಲ್ಲಿ ಕಮಿಟಿ ಕೂಡ ಇದೆ, ಅದನ್ನ ಬಳಸ್ಕೊಂಡು ಅವರು ಆರ್ಥಿಕ ನೆರವನ್ನ ಪಡ್ಕೋಬಹುದು, ರಿಯಾಯಿತಿ ಪಡ್ಕೋಬಹುದು. ರಿಯಾಯಿತಿ ಪಡೆದಾದ್ಮೇಲೆ ಉಳಿದಂತದ್ದು ಅವ್ರೇನ್ ಸಾಲ ಕಟ್ಟಲಿಕ್ಕೆ ಉಳಿಯುತ್ತಲ್ಲ ಅಮೌಂಟ್, ಅದಕ್ಕೆ 3% ಇವನ್ ಇಂಟ್ರೆಸ್ಟ್ ಸಬ್ಸಿಡಿ ಕೂಡ ಈ ಯೋಜನೆಯಡಿ ಅವಕಾಶ ಇದೆ. ಈ ತರದ ಸೌಲಭ್ಯಗಳನ್ನ ಬಳಸ್ಕೊಳ್ಬಹುದು. ನಮ್ಮ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಿರಿಧಾನ್ಯಗಳ ಸಾಗುವಳಿ ಏನಿದೆ ಅದು ಸ್ವಲ್ಪ ಕಡಿಮೆ ಇರತಕ್ಕಂಥದ್ದು. ಎಲ್ಲಾ ಭಾಗದಲ್ಲಿಯೂ ಕೂಡ ಇದರ ಸಾಗುವಳಿಯನ್ನ ಮಾಡ್ತಾ ಇಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದ್ದಾವೆ. ಆದ್ರೆ ಈ ಜಾಗೃತಿ ಮೂಡದ ಹಾಗೆ ಎಲ್ಲರೂ ಕೂಡ ಇದನ್ನ ಬಳಸಬೇಕು ಅಂತ ಹೇಳಿ ಮುಂದೆ ಬರ್ತಾರೆ. ಹಾಗಾಗಿ ಈ ಸಿರಿಧಾನ್ಯಗಳಿಗೆ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತೆ. ನಮ್ಮ ಕೃಷಿಕರು ಅವರೇ ಇದನ್ನ ಬೆಳೆದು ಬಳಸಬಹುದಾ? ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಇದನ್ನ ಬೆಳೆಯುವಂತಹ ಸಾಧ್ಯತೆ ಇದೆಯಾ? ಹೇಗೆ? ಸಿರಿಧಾನ್ಯಗಳಂದ್ರೆ ಅದರಲ್ಲಿ ರಾಗಿ ಕೂಡ ಒಂದು. ಈಗ ಆಲ್ರೆಡಿ ನಮ್ಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಹಾಸನ ರಾಗಿ ಬಳಕೆ ಇದು ಹೆಚ್ಚು ಆಗಿದೆ. ಜೊತೆಗೆ ಹಾಸನ ಜಿಲ್ಲೆ ರಾಗಿ, ಇದರಲ್ಲಿ ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಹಾಸನ ಜಿಲ್ಲೆ ಹೆಸರು ಕೂಡ ಇದೆ. ಅದು ಒಂದು ಹೆಮ್ಮೆ ವಿಚಾರನೇ. ಈಗ ಆಲ್ರೆಡಿ ರಾಗಿನ ಸುಮಾರು 63,000 ಹೆಕ್ಟೇರ್ಗಳಲ್ಲಿ ನಮ್ಮ ಜಿಲ್ಲೆ ಆಸುಪಾಸು ನಮ್ಮಲ್ಲಿ ಬೆಳೀತಾ ಇದೀವಿ. ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಕೂಡ ಇದೆ. ಅದೇ ರೀತಿ ಬೇರೆ ಸಿರಿಧಾನ್ಯಗಳು ಅಂದ್ರೆ ನವಣೆ, ಸಾಮೆ, ಬರಗು, ಹಾರ್ಕ, ಈ ತರದ ಬೆಳೆಗಳನ್ನ ಕೂಡ ನಾನು ಹೇಳ್ಬೇಕಿದ್ರೆ ಹೇಳ್ದೆ. ಈ ಬೆಳೆಗಳನ್ನ ಎಲ್ಲಿ ಬೆಳೀತಾರೆ ಅಂದ್ರೆ ಬೆಳಿಲಿಕ್ಕೆ ಅವಕಾಶ ಇದೆ ಅಂತ ಮೊದ್ಲು ಬೆಳೀತಿದ್ದೆ. ಎಲ್ಲಿ ಕಡಿಮೆ ಮಳೆ ಆಗುತ್ತೆ, ಒಣ ಪ್ರದೇಶಕ್ಕೆ ಬರಗಾಲಕ್ಕೆ ತುತ್ತಾಗುವಂತ ಪ್ರದೇಶಗಳಲ್ಲಿ ಇವನ್ನ ಬೆಳೆಯಬಹುದು. ಆ ರೀತಿನಲ್ಲಿ ನಮ್ಮ ಜಿಲ್ಲೆ ಒಳಗಡೆ ನೋಡಿದಾಗ ಅರಸೀಕೆರೆ, ಚನ್ನರಾಯಪಟ್ಟಣ ಇಲ್ಲೆಲ್ಲ ನಮ್ದು ಸಂಪೂರ್ಣವಾಗಿ ಎಲ್ಲೆಲ್ಲಿ ಮಳೆ ಆಶ್ರಿತ ಪ್ರದೇಶ ಇದೆಯೋ ಆ ಪ್ರದೇಶಗಳಲ್ಲಿ ಇದನ್ನ ಬೆಳೆಯಬಹುದು. ನಮ್ಗೆ ಈ ವರ್ಷ ನಾನು ಇದು ನೋಡಿದಾಗ ಅರಸೀಕೆರೆನಲ್ಲಿ 100 ಹೆಕ್ಟೇರ್ ವಿಸ್ತೀರ್ಣ ಬಂದಿದೆ, ಅದು ಇನ್ನೂ ಹೆಚ್ಚು ಮಾಡಬಹುದು. ಅದೇ ರೀತಿ ಚನ್ನರಾಯಪಟ್ಟಣ ಭಾಗದಲ್ಲಿ ಕೆಲವು ಹೋಬಳಿಗಳಲ್ಲಿ ಎಲ್ಲಿ ನೀರು ಕಡಿಮೆ ಇರುತ್ತೆ ಅಲ್ಲಿ ಬೆಳಿಬಹುದು. ಇವನ್ ಬೇಲೂರು, ಅರ್ಕಲಗೂಡು ಎಲ್ಲಿ ಮಳೆ ನೀರ್ ಅಂದ್ರೆ ಇದಕ್ಕೆ ಜಾಸ್ತಿ ನೀರ್ ಇರಬಾರ್ದು, ಜಾಸ್ತಿ ನೀರು ಇತ್ತಂದ್ರೆ ಅದು ಬರಲ್ಲ. ಒಣ ಪ್ರದೇಶದಲ್ಲಿ ತುಂಬಾ ಕಡಿಮೆ ನೀರಿನಲ್ಲಿ ಬೆಳೆಯುವಂತ ಬೆಳೆ ಇದು. ಆ ಒಂದು ಪ್ರದೇಶಗಳಲ್ಲಿ ಇದನ್ನ ಹೆಚ್ಚು ಬೆಳೆಯಬಹುದು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಂಗಳೂರಿನಲ್ಲಿ ಜನವರಿ 20-22 ಕೂಡ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳ ನಡೀತಾ ಇದೆಯೋ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯಲ್ಲಿ ಜಾಥಾ ಕಾರ್ಯಕ್ರಮವನ್ನ ಮಾಡಿದ್ರಿ, ಜನರಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸತಕ್ಕಂತಹ ಕೆಲಸವನ್ನ ಮಾಡಿದ್ರಿ. ಕೃಷಿ ಇಲಾಖೆಯಿಂದ ಇನ್ನು ಯಾಕೆಂದ್ರೆ ವರ್ಷ ಪೂರ್ತಿ ಇರುತ್ತೆ, 2023 ವರ್ಷ ಪೂರ್ತಿ ಇರುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು? ಮಾಡಬಹುದು ಸರ್, ಯಾಕೆಂದ್ರೆ ನಮ್ಗೆ ಈಗ ಮುಂದಿನ ವರ್ಷದ 23-24 ಸಾಲಿನ ಕಾರ್ಯಕ್ರಮಗಳು ಬರಬೇಕಾಗಿದೆ. ಬಟ್ ಆದ್ರೂ ಕೂಡ ಈಗ ಆತ್ಮ ಯೋಜನೆಯಡಿ ನಾವು ಹಲವಾರು ನಮ್ಮಲ್ಲಿ ಗ್ರಾಮ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮಗಳಿದೆ, ಅದಕ್ಕೆ ನಾವು ಕಿಸಾನ್ ಗೋಷ್ಠಿ ಅಂತ ಹೇಳಿದೆ. ಈ ತರಬೇತಿ ಕಾರ್ಯಕ್ರಮಗಳಲ್ಲಿ ಸಿರಿಧಾನ್ಯ ಮುಖ್ಯ ಒಂದು ಭಾಗವಾಗಿ ಗ್ರಾಮ ಮಟ್ಟಗಳಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ತರಬೇತಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ನಮ್ಮ NFSM ಅಲ್ಲಿ ನ್ಯೂಟ್ರಿ ಸೀರಿಯಲ್ಸ್ ಅಂತ ಏನು ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಕಿರುಧಾನ್ಯಗಳಂತಾನೆ ಒಂದು ಯೋಜನೆ ಇದೆ. ಅದರಲ್ಲೂ ಕೂಡ ನಾವು ಪ್ರಾತ್ಯಕ್ಷತೆಗಳನ್ನು ಕೈಗೊಳ್ಳುವಂಥದ್ದು, ತರಬೇತಿ ಮಾಡುವಂಥದ್ದು. ಆಮೇಲೆ ನಮ್ಮಲ್ಲಿ ಕೃಷಿ ಸಂಸ್ಕರಣ ಯೋಜನೆ ಅಂತ ಇದೆ. ಆ ಸಂಸ್ಕರಣ ಯೋಜನೆಯಡಿ ಯಾರಿಗೆ ಇದ್ರದ್ದು ಏನು ಇದನ್ನ ಬೆಳೆದ ಮೇಲೆ ಅದನ್ನ ಸಂಸ್ಕರಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ, ಸ್ವಲ್ಪ ಇದು ಕಷ್ಟ ಇದೆ. ಅದಕ್ಕೆ ಪೂರಕವಾದಂತ ಮೆಷಿನರೀಸ್ ನ ಕೊಡ್ಲಿಕ್ಕೆ 50% ಸಹಾಯಧನದಲ್ಲಿ ಮೆಷಿನರೀಸ್ ಕೊಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಮ್ಮಲ್ಲಿ ಏನು ಜಿಲ್ಲೆ ಒಳಗಡೆ FEOs ಅಂತ ಏನ್ ನಾವು ಮಾಡ್ತಾ ಇದೀವಿ, ನಮ್ಮ ಇಲಾಖೆಯಿಂದ ವಿವಿಧ ಇಲಾಖೆಗಳಿಂದ ಕೂಡ ಮಾಡ್ತೀವಿ. FEOಗಳ ಮೂಲಕನೂ ಕೂಡ ಅವರಲ್ಲಿ ತರಬೇತಿ ಕಾರ್ಯಕ್ರಮಗಳು ಇರ್ತವೆ, ತರಬೇತಿಗಳನ್ನ ನಾವು ಏರ್ಪಡಿಸ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಒಟ್ಟಾರೆ ಈ ವರ್ಷ ಪೂರ್ತಿ ಇದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಡೆಯುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಷಾಚರಣೆ ಆಗ್ತಾ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತಿ ಮೂಡುತ್ತೆ. ಮೂಡುವಂತದ್ದಷ್ಟೇ ಅಲ್ಲ, ಸಿರಿಧಾನ್ಯಗಳಿಗೆ ಬೇಡಿಕೆಯೂ ಕೂಡ ಹೆಚ್ಚುತ್ತೆ. ಈ ನಿಟ್ಟಿನಲ್ಲಿ ಕೃಷಿಕರು ಕೂಡ ಒಂದಷ್ಟು ಜಾಗೃತರಾಗಬೇಕು. ಸಿರಿಧಾನ್ಯಗಳನ್ನ ಹೆಚ್ಚು ಹೆಚ್ಚು ಎಲ್ಲೆಲ್ಲಿ ಸಾಗುವಳಿ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಬೆಳೆದಿದ್ದೇ ಆದಲ್ಲಿ ಅವರು ಕೂಡ ಮುಂದಿನ ದಿವಸಗಳಲ್ಲಿ ಉಜ್ವಲವಾದಂತಹ ಭವಿಷ್ಯವನ್ನು ನಾವು ನಿರೀಕ್ಷೆಯನ್ನ ಮಾಡಬಹುದು. ಈ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ರೈತ ಬಾಂಧವರಲ್ಲಿ. ಒಂದು ಕುಟುಂಬ ಅಂದ್ರೆ ಯಾವುದೋ ಒಂದು ಬೆಳೆಗೆ ಅಥವಾ ಒಂದು ಇದಕ್ಕೆ ನಾವು ಬದ್ಧರಾದ್ರೆ ನಮ್ದು ಕುಟುಂಬ ನಿರ್ವಹಣೆ ಕಷ್ಟ ಸಾಧ್ಯ ಆಗುತ್ತೆ. ಅದರಿಂದ ಈಗ ಎಲ್ಲಿ ಅವಕಾಶ ಇದೆಯೋ ಜಮೀನುಗಳಲ್ಲಿ ಅವರು ಮನೆಗೆ ಅಟ್ಲೀಸ್ಟ್ ಕನಿಷ್ಠ ಅಂದ್ರೂ ಮನೆಗಾಗುವಷ್ಟು ಸಿರಿಧಾನ್ಯಗಳು, ಬೇರೆ ಬೇರೆ ಬೆಳೆಗಳು, ತೋಟಗಾರಿಕೆ ಬೆಳೆಗಳು, ಈ ತರ ನಾವು ಅದಕ್ಕೆ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅದರೊಳಗಡೆ ಸಿರಿಧಾನ್ಯಗಳನ್ನೂ ಸೇರಿಸ್ಕೊಂಡು ಹೆಚ್ಚು ಹೆಚ್ಚು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ್ರೆ ಸಿರಿಧಾನ್ಯಗಳ ಜೊತೆಗೆ ಅವರ ಒಂದು ಕುಟುಂಬ ನಿರ್ವಹಣೆಗೆ ಉತ್ತಮ ಒಂದು ಇದನ್ನ ನಡೆಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಲಿಕ್ಕೂ ಕೂಡ ನಾನು ಇಷ್ಟಪಡ್ತೀನಿ. ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷಾಚರಣೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ನಮ್ಮ ಕೇಳುಗರಿಗೆ ಮತ್ತು ಬಹಳ ಮುಖ್ಯವಾಗಿ ನಮ್ಮ ಕೃಷಿಕರಿಗೆ ತಾವು ನಮ್ಮ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾಗಿ ಏನ್ ಹೇಳಲಿಕ್ಕೆ ಇಚ್ಛೆಪಡ್ತೀರಿ? ಸಿರಿಧಾನ್ಯಗಳು ಇತ್ತೀಚೆಗೆ ಕಣ್ಮರೆ ಆಗುತ್ತಿರೋ ಅಂತ ಒಂದು ಬೆಳೆ. ಇದು ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಮೂಲ ಬೆಳೆ. ಇದು ಕಣ್ಮರೆ ಆಗ್ಲಿಕ್ಕೆ ಬಿಡಬಾರ್ದು. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅದನ್ನ ಹೆಚ್ಚು ಬೆಳಿಬೇಕು. ಜೊತೆಗೆ ಪ್ರತಿನಿತ್ಯದ ಆಹಾರ ಬಳಕೆನಲ್ಲಿ ನಾವು ಇದನ್ನ ವಿವಿಧ ರೀತಿ ರೆಸಿಪೀಸ್ನ ಆಹಾರ ಇದನ್ನ ಮಾಡಬಹುದು. ಅದರಲ್ಲಿ ನಾವು ಇದನ್ನ ನಮ್ಮ ಆಹಾರ ಪದ್ಧತಿಯಲ್ಲಿ ಸೇರ್ಪಡೆಯನ್ನ ಮಾಡಿಕೊಳ್ಳೋದ್ರ ಮೂಲಕ ಒಂದು ಬೆಳೆಯುವಂತ ರೈತರಿಗೆ ಅನುಕೂಲ ಮಾಡಬೇಕು. ಇನ್ನು ನಮ್ಮ ಆರೋಗ್ಯವನ್ನ ನಾವು ಉತ್ತಮ ಪಡಿಸ್ಕೊಳ್ಳೋ ನಿಟ್ಟಿನತ್ರ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ತಾವೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಹೆಚ್ಚು ಹೆಚ್ಚು ಸಿರಿಧಾನ್ಯಗಳನ್ನ ಬಳಸುವುದರಿಂದ ನಮ್ಮ ಬೆಳೆಯುವಂತ ರೈತರಿಗೆ ಅನುಕೂಲ ಮಾಡಬೇಕಂತೇಳಿ ನಾನು ಜನರಲ್ಲಿ ಕೇಳ್ಕೊಳ್ತೀನಿ. ಈ ಒಂದು ಸಂದರ್ಭದಲ್ಲಿ ತಾವು ಕೂಡ ಕೈಜೋಡಿಸಿ ಸಿರಿಧಾನ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ, ಜಾಗೃತಿಯನ್ನ ನಮ್ಮ ಭಾಗದ ನಮ್ಮ ಜಿಲ್ಲೆಯ ಜನರಿಗೆ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಸಿರಿಧಾನ್ಯ ಧಾರೆ ಅನ್ನುವಂತಹ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ತಾವು ಪ್ರಾಯೋಜಕತ್ವವನ್ನು ನೀಡಿದ್ದೀರಿ. ಈ ಮೂಲಕ ನಮ್ಮ ಈ ಒಂದು ಸರಣಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು, ಅದರ ಸಾಗುವಳಿಗೆ ಸಂಬಂಧಪಟ್ಟ ಹಾಗೆ, ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ, ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ, ಅದರಲ್ಲಿರ್ತಕ್ಕಂತಹ ಔಷಧೀಯ ಗುಣಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ತಜ್ಞರು ಹೆಚ್ಚೆಚ್ಚು ವಿಚಾರಗಳನ್ನು ಈ ಒಂದು ಸರಣಿಯಲ್ಲಿ ತಿಳಿಸ್ಕೊಡ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಕೇಳುಗರು ಕೇಳುವ ಮೂಲಕ ಅವರು ಪ್ರಯೋಜನವನ್ನು ಮಾಡಿಕೊಳ್ಳಬಹುದು. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವನ್ನ ತಾವು ಮಾಡಿಕೊಟ್ಟು ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ಸಿರಿಧಾನ್ಯದ ವರ್ಷಾಚರಣೆಯನ್ನು ಕುರಿತು ಬಹಳ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ MN ರಾಜಸುಲೋಚನ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಂದರೆ 15/1/2023 ಭಾನುವಾರದಂದು ಸಂಜೆ 6:51 ಕೇಳಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳ ಕುರಿತಂತೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ KC ಸುಷ್ಮಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಿರಿಧಾನ್ಯ ಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದವರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇಲ್ಲಿಗೆ ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿ, ಇದರಲ್ಲಿ ಚಳಿಗಾಲ ಹಾಗೂ ಬೇಸಿಗೆ ಕಾಲದಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಹೆಚ್ಆರ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಹೆಚ್ಆರ್ ಯೋಗೀಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತದೆ. ಇವರೊಂದಿಗೆ ಅರಕಲಗೂಡು ವಿ ಮಧುಸೂದನ್ ಅವರು ಇರ್ತಾರೆ. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರ ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಇಂದಿನ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಆಚಾರಿ ಚಿತ್ರದ ಕೆಲವು ಗೀತೆಗಳನ್ನು ಕೇಳುತ್ತೀರಿ. ಮೊದಲಿಗೆ ಹೇಮಂತ್ ಹಾಡಿರುವ ಗೀತೆ, ಸಾಹಿತ್ಯ ಶಶಾಂಕ್ ಅವರದು, ಸಂಗೀತ ಅನಂತ್ ಕುಲಕರ್ಣಿ ಅವರದು. ಮಾತಿನಲ್ಲಿ ತೋರಿಸ್ತಾರೆ ಚಂದ್ರನ್ನ, ನಂಬಿ ಹೋದ್ರೆ ಅಷ್ಟೇ ನೀವು ಚಿತ್ರನ್ನ. ಹುಡುಗರೆಲ್ಲ ಪ್ರೀಪೇಡ್ ಮೊಬೈಲ್, ಮಗ ಪ್ರೀಪೇಡ್ ಮೊಬೈಲ್, ಮಗ ಪ್ರೀಪೇಡ್ ಮೊಬೈಲ್. ತಿಂಗಳಿಗೊಂದು ಹೊಸ ಕಾರ್ಡ್ ಬೇಕೇ ಬೇಕು, ಮಗ ಬೇಕೇ ಬೇಕು, ಮಗ ಬೇಕೇ ಬೇಕು. ವಿಷದ ಹಲ್ಲು ಹಾವಿಗೆ ವಿಷದ ಬುದ್ಧಿ ಹೆಣ್ಣಿಗೆ ವಿಷದ ಹಲ್ಲು ಹಾವಿಗೆ ವಿಷದ ಬುದ್ಧಿ ಹೆಣ್ಣಿಗೆ. ಹಾವನ್ನಾದ್ರೂ ನಂಬು ಹೆಣ್ಣ ನಂಬಬೇಡ, ನಂಬಿ ಹೋಗಿ ಮೆಂಟಲ್ ಆಗಿ ಅಲೆಯಬೇಡ. ಮಾತಿನಲ್ಲಿ ತೋರಿಸ್ತಾರೆ ಚಂದ್ರನ್ನ, ನಂಬಿ ಹೋದ್ರೆ ಅಷ್ಟೇ ನೀವು ಚಿತ್ರನ್ನ. ಬೇಡ ಬೇಡ ನಮ್ಮ ಬೇಡ, ಬೇಡ ನಮ್ಮ ಬೇಡ, ಐಲು ಪೈಲು. ಜನರಿಗಾಗಿ ಏನೇ ಆದ್ರೂ ಜೀವ ಕೊಡ್ತೀನಿ ಅನ್ನೋ ರಾಜಕಾರಣಿ ಅನ್ನೋ ರಾಜಕಾರಣಿ, ಪ್ರೀತಿಗಾಗಿ ಪ್ರಾಣನಾದ್ರೂ ಬಿಟ್ಟು ಬಿಡ್ತೀವಿ ಅಂತ ಹೇಳುವೀರು ಅಂತ ಹೇಳುವೀರು. ಈ ಪ್ರಮಾದು ಒಂದೇನೆ ಸತ್ಯದಂಥ ಸುಳ್ಳೇನೆ ಪ್ರಮಾದು ಒಂದೇನೆ ಸತ್ಯದಂಥ ಸುಳ್ಳೇನೆ. ಮಚ್ಚಿಗಿಂತ ಡೇಂಜರಸ್ ಹುಡುಗಿ ಕೇಳು, ಮಾತಿನಲ್ಲಿ ಕೊಚ್ಚಿ ಕೊಚ್ಚಿ ಕೊಲ್ತಾಳ್ ಕೇಳು. ಬೇಡ ಬೇಡ ನಮ್ಮ ಬೇಡ, ಹೌದು ಮಗ ತೋರಿಸ್ತಾರೆ ಚಂದ್ರನ್ನ, ನಂಬಿ ಹೋದ್ರೆ ಅಷ್ಟೇ ನೀವು ಚಿತ್ರನ್ನ. ಬೇಡ ಬೇಡ ನಮ್ಮ ಬೇಡ, ಬೇಡ ನಮ್ಮ ಬೇಡ. ಐಲು ಪೈಲು ಹುಡುಗಿರ್ಗೆ ಐ ಲವ್ ಯು ಅನ್ನ ಬ್ಯಾಡ್ರು, ಹೌದು ಮಚ್ಚಿ. ಬೇಡ ಬೇಡ ನಮ್ಮ ಬೇಡ 100%. ರಾಜೇಶ್ ಹಾಗೂ ದಿವ್ಯ ರಾಗವನ್ನು ಹಾಡಿರುವ ಗೀತೆ. ಆಚಾರಿ ಚಿತ್ರದ ಗೀತೆಗಳನ್ನು ಕೇಳುತ್ತಿರುವಿರಿ. ಈ ಪ್ರೀತಿಯ ಮಳೆಯಲ್ಲಿ, ಈ ಪ್ರೇಮದ ಕಡಲಲ್ಲಿ ಮನ ಮೀನಾಗಿ ಜಾಡಿದೆ. ನದಿ ಹರಿವಾಗ ಬೇರೇನು ಕಾಣಿಸದು.